ನಮಗೆ ನಾವೇ ಬ್ರಹ್ಮ ನನ್ನ ಪದಗಿಂತ ಮಾಡೋ ಮಂಕು ತಿಮ್ಮ ಶಿವ ಶಿವ ರಾಜ ಹೌದು ಶಿವ ರಾಜ ನಮ್ಮ ಮಾತು ನಿಜ ನಿಜ ಓ ಶಿವ ರಾಜ ನೀನು ನಾನು ಒಂದೇ ನಾನು ನೀನು ಒಂದೇ ಒಂದೇ ಒಂದೇ ಒಂದೇ ನಡೆಯು ಭೂಮಿ ಒಂದೇ ಕುಡಿಯು ನೀರು ಒಂದೇ ಒಂದೇ ಒಂದೇ ಒಂದೇ ಎಲ್ಲರೂ ಒಟ್ಟಿಗೆ ಬಾಳುವ ಬನ್ನಿ ಬನ್ನಿ ಭೇದವೇ ಇಲ್ಲದ ಲೋಕವ ಕಟ್ಟಿ ಬನ್ನಿ ನೀನು ನಾನು ಒಂದೇ ನಾನು ನೀನು ರೈತ ಬಾಂಧವರೇ, ಮನೆಗಳಲ್ಲಿ ಎಲ್ಲರೂ ಕೂಡಿ ಕೆಲಸಗಳನ್ನು ಮಾಡ್ತಾ ಇದ್ರೆ ಕೃಷಿಯಲ್ಲಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಆ ರೀತಿಯ ಕುಟುಂಬಗಳನ್ನು ಕಂಡಾಗ ಗೊತ್ತಾಗುತ್ತೆ. ದುಡಿಮೆ ನಿರಂತರವಾಗಿ ಆಗ್ತಾ ಇದ್ರೆ ಬಡತನ ಯಾಕೆ ಬರುತ್ತಲ್ವಾ? ದುಡಿಮೆಯೇ ಬಡತನ ಅಳಿಸುವ ಸಾಧನ ಅಂತ ಅಂದ್ಕೊಂಡು ಎಷ್ಟೋ ಕಡೆಗೆ ಹೇಳಿರೋದಿದೆ. ಶಾಂತಿಯಿಂದ ತೃಪ್ತಿಯಿಂದ ಕೆಲಸಗಳನ್ನು ಮಾಡ್ತಾ ಇದ್ರೆ ತಂತಾನೆ ಒಳ್ಳೆಯದು ಆಗ್ತಾ ಇರುತ್ತೆ. ಬೇಸಾಯದಲ್ಲಿ ನಾವು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬೇಕಾದ್ರೆ ರೋಷ ದ್ವೇಷ ದೂರ ಇಡಬೇಕಂತ ಅಂದ್ಕೊಂಡು ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಕೆಲಸಗಳನ್ನು ಮಾಡಲಿಕ್ಕೆ ರೋಷ ಇರಬೇಕು, ಹಾಗೆ ಛಲ ಇರಬೇಕು, ಆಗ ಸುಖ ಶಾಂತಿ ನಮ್ಮೊಡನೆ ಸೇರಿಕೊಳ್ಳುತ್ತೆ. ಈ ಭೂಮಿ ತಾಯಿಯನ್ನು ನಾವು ಪ್ರೀತಿ ಗೌರವದಿಂದ ಕಂಡು ವಿಭಿನ್ನವಾದ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದೇ ಮಣ್ಣೆ ಹೊನ್ನು ಅನ್ನೋ ಥರ ಭಾಸವಾಗ್ತದೆ. ಹಾಗೆ ನಮ್ಮ ದುಡಿಮೆಗೆ ತಕ್ಕಂತೆ ಬೆಲೆ ಸಿಕ್ಕೇ ಸಿಗುತ್ತೆ. ಚಿ ಉದಯಶಂಕರ್ ಅವರು ರಚಿಸಿರುವ ಗಿರಿಕನ್ಯೆ ಚಿತ್ರದ ಈ ಹಾಡಿಗೆ ಧ್ವನಿಗೂಡಿಸಿದ್ದಾರೆ ಡಾಕ್ಟರ್ ರಾಜಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಬಡತನ ಅಳಿಸಲು ಸಾಧನ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಎಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಸುಖವನ್ನು ಕೊಡುವುದಿಲ್ಲ ವಿರಸ ವಿಷವು ಸುಳ್ಳಲ್ಲ

ಪರಿಸರದ ಬೆಳವಣಿಗೆಯಲ್ಲಿ ಹಕ್ಕಿಗಳ ಪಾತ್ರ ತುಂಬಾ ಮುಖ್ಯ. ಹಕ್ಕಿಗ ಜೊತೆಯಲ್ಲಿ ಕೂಡಿ ಬಾಳಿವೆ. ಹಕ್ಕಿಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಟ್ಟಿಗೆ ಹೋದವೆ. ಹಕ್ಕಿಗ ತಮ್ಮದೇ ಆದ ಬದುಕನ್ನು ನಡೆಸಿವೆ. ಇದು ಮನುಷ್ಯರಿಗೆ ಅರ್ಥ ಅದು ಕಷ್ಟ, ಆದರೆ ಹಕ್ಕಿಗಳಿಗೆ ಇದು ಅರ್ಥ ಅದೆ. ಹಕ್ಕಿ ಹಬ್ಬದ ಮೂಲಕ ಜನರಿಗೆ ಜಾಗೃತಿ ಬರುವ ಕೆಲಸಗಾಕುತ್ತಾ ಹೇಳ್ದು ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕಾಡು ಪ್ರಾಣಿ ಮತ್ತೆ ಮನುಷ್ಯರ ಸಂಘರ್ಷ ತಡೆಗೆ ಸರ್ಕಾರ 100 ಕೋಟಿ ರೂಪಾಯಿನ ಮೀಸಲು ಮಡಗಿಟ್ಟು, ಇದರಲ್ಲಿ ಕಾಡಾನೆಗ ಕಾಡಿನ ನಾಡಿಗೆ ಬಾದನ ತುಪ್ಪುಸಿಕೆ 600 ಕಿಲೋಮೀಟರ್ ಮುಟ ರೈಲ್ವೆ ಕಂಬಿಂದ ಬ್ಯಾರಿಕೇಡ್ ಹಾಕಿವೆತ ಅರಣ್ಯ ಮಂತ್ರಿ ಉಮೇಶ್ ಕತ್ತಿಯವು ಹೇಳಿಳು. ಮಡಿಕೇರಿ ಅರಣ್ಯ ಭವನದಲ್ಲಿ ಏರ್ಪಾಡಾಗಿದ್ದ ಮಾನವ ವನ್ಯಜೀವಿ ಸಂಘರ್ಷದ ಕುರಿತು ಜನಪ್ರತಿನಿಧಿಗ ಹಂಗೆ ಅಧಿಕಾರಿಗಳೊಟ್ಟಿಗೆ ನಡೆದ ಸಭೆಯಲ್ಲಿ ಮಾತಾಡಿ, 200 ಕಿಲೋಮೀಟರ್ನಷ್ಟು ಬ್ಯಾರಿಕೇಡ್ ಅನ್ನು ಹಾಕೋಳು, ಇನ್ನು 400 ಕಿಲೋಮೀಟರ್ನಷ್ಟು ಬಾಕಿ ಉಟ್ಟು ಇನ್ನೇನು 2-3 ವರ್ಷದಲ್ಲಿ ಕೆಲಸಗ ಪೂರ್ತಿಯಾದೇತ ಮಂತ್ರಿಗ ಹೇಳ್ದು. ಕನ್ನಡ ಸಿರಿಬಳಗದ ಕಡೆಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಇದೇ ತಿಂಗಳ ತಾರೀಕು 17ಕ್ಕೆ ಕುಶಾಲನಗರ ಹತ್ತಿರದ ಕಾವೇರಿ ನಿಸರ್ಗಧಾಮಲ್ಲಿ ಯುಗಾದಿ ಕವಿಗೋಷ್ಠಿ ಏರ್ಪಾಡಾಗುತ್ತಾ ಆಯೋಜಕರು ತಿಳಿಸಿಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಡೆಯಿಂದ ಇದೇ ತಿಂಗಳ ತಾರೀಕು 14ರಿಂದ ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಆಟದ ಬಣಲಿ ಹಾಕಿ ತರಬೇತಿ ಶಿಬಿರ ಏರ್ಪಾಡಾಟು. 14 ವಯಸ್ಸಿನೊಳಗಿನ ಕುಸಿರುವ ಮಕ್ಕ ಭಾಗವಹಿಸಕೃತ ಇಲಾಖೆಯ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲೆನ ಸೋಮವಾರಪೇಟೆ ತಾಲೂಕಿನ ಕ್ಯಾತೆ ಗ್ರಾಮ ಮತ್ತು ವಿರಾಜಪೇಟೆ ತಾಲೂಕಿನ ಆರ್ಜಿ ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲಿಗೆ 6ನೇ ಕ್ಲಾಸಿಗೆ ಸೇರಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 22 ಆಖೀರಿ ದಿನ. ಪ್ರವೇಶ ಪರೀಕ್ಷೆ ತಾರೀಕು 24ಕ್ಕೆ ನಡೆದಿದೆ. ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಲಿ ಇದೇ ತಿಂಗಳ ತಾರೀಕು 12ರಿಂದ ಮೇ ತಾರೀಕು 22ಕ್ಕೆ ಮುಟ್ಟ 21 ದಿನಗಳ ಮುಟ್ಟ ಈಜು ತರಬೇತಿ ಹಂಗೆ ಶಟಲ್ ಬ್ಯಾಡ್ಮಿಂಟನ್ ತರಬೇತಿನ ಹಂಗೆ ತಾರೀಕು 12ರಿಂದ ಮೇ ತಾರೀಕು 9ಕ್ಕೆ ಮುಟ್ಟ 28 ದಿನಗಳ ಮುಟ್ಟ ಅನುಭವಸ್ಥ ತರಬೇತಿದಾರರಿಂದ ದಿನಕ್ಕೆ 1 ಗಂಟೆ ಬೇಸಿಗೆ ತರಬೇತಿ ಶಿಬಿರ ಏರ್ಪಾಡಾಟು. ಜಾಸ್ತಿ ಮಾಹಿತಿ ಬೇಕರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಿಂದ ಕೇಳಿ ತಿಳ್ಕೊಳ್ಳಕ್ಕ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸೋಳು. ಸುಂಟಿಕೊಪ್ಪ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಕಿದ್ಕಲ್ ಪೀಡರ್ಲಿ ರಿಪೇರಿ ಕೆಲಸಗಿರದರಿಂದ ನಾಡ್ದು ತಾರೀಕು 11ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ 7ನೇ ಮೈಲು ಬೋಯಿಕೇರಿ ಹಾಲೇರಿ ಕೆದಕಲ್ಲು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದಲ್ಲತ್ತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸೋಳು. ಕೊಡಗುಗೌಡ ನಿವೃತ್ತ ನೌಕರ ಸಂಘದ ಕಡೆಯಿಂದ ಇದೇ ತಿಂಗಳ ತಾರೀಕು 15ಕ್ಕೆ ಬೆಳಿಗ್ಗೆ 9:30 ಗಂಟೆಯಿಂದ ವಿದ್ಯಾಸಂಘದ ಸಭಾಬಾಡೆ ಮಡಿಕೇರಿ ಮ್ಯಾಲಿನ ಗೌಡ ಸಮಾಜಲಿ ಗೌಡ ಜನಾಂಗದವರ ವಧುವರರ ಸಮಾವೇಶ ಏರ್ಪಾಡಾಟು. ಕುಸಿರುವ ಹೈದಗೂಡೆಗ ಸರಿಯಾದ ಮಾಹಿತಿಯೊಟ್ಟಿಗೆ ಸಮಾವೇಶದಲ್ಲಿ ಭಾಗವಹಿಸಕೃತ ಸಂಘದ ಅಧ್ಯಕ್ಷ ಕೋರನಸಿ ವಿಶ್ವನಾಥವು ಮಾಹಿತಿ ಕೊಟ್ಟಳು. ಮಡಿಕೇರಿ ಲೀಡ್ ಬ್ಯಾಂಕ್ನ ಪ್ರಬಂಧಕ ಹಂಗೆ ಹೆಸರು ಪಡೆದ ಲೇಖಕ ಆರ್ಕೆ ಬಾಲಚಂದ್ರವ್ಕೆ ಈ ಸಾಲಿನ ಪ್ರತಿಷ್ಠಿತ ಪ್ರೊಫೆಸರ್ ಎಸ್ಕೆ ಶತಮಾನೋತ್ಸವ ಇನಾಮ್ ಬಂದುಟ್ಟು. ಮೈಸೂರು ಜಿಲ್ಲೆನ ಕೆಆರ್ ನಗರದ ಗ್ರಾಮಾಂತರ ಬುದ್ದಿಜೀವಿಗಳ ಬಳಗ ಪ್ರಗತಿಪರ ಪ್ರಕಾಶನ ಮತ್ತು ಭಾರತೀಯ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಪರಿಷತ್ತಿನ ಕಡೆಯಿಂದ ಇದೇ ತಿಂಗಳ ತಾರೀಕು 17ಕ್ಕೆ ಮೈಸೂರು ನಡೆಯುವ ಜಂಬರ್ಲಿ ಬಾಲಚಂದ್ರವ್ಕೆ ಈ ಇನಾಮನ ಕೊಟ್ಟವೆ. ಭಾಗಮಂಡಲ ಶ್ರೀ ಭಗಂಡೇಶ್ವರ ಮತ್ತು ತಲಕಾವೇರಿ ದೇವಸ್ಥಾನದಲ್ಲಿ 4ನೇ ತಾರೀಕು 11ಕ್ಕೆ ಮುಟ ವಾರ್ಷಿಕ ಪೂಜೆಗೆ ನಡೆದೇತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಅಭಿಲಾಷ್ ಸ್ಟೋರ್ ನಲ್ಲಿ ಹೀರೋ ಬೈಸಿಕಲ್ ಖರೀದಿಸುವಾಗ ಅಪ್ ಟು 25% ಡಿಸ್ಕೌಂಟ್, ವೈಲ್ಡ್ ಕ್ರಾಫ್ಟ್ ವಿಐಪಿ ಲಗೇಜ್ ಬ್ಯಾಗ್ ಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್, ಸ್ಯಾಮ್ಸಂಗ್ ಎಲ್ಇಡಿ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಮಿಕ್ಸಿ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಇಸ್ಕಾನ್ ವತಿಯಿಂದ ರಾಮನವಮಿ ಸಂದರ್ಭದಲ್ಲಿ ಶ್ರೀರಾಮ ವಿಜಯ ರಥೋತ್ಸವವನ್ನು ನಾಳೆ ಭಾನುವಾರ ಸಂಜೆ 4 ಗಂಟೆಯಿಂದ ಗೋಣಿಕೊಪ್ಪಲು ಶ್ರೀ ಉಮಾ ಮಹೇಶ್ವರಿ ದೇವಾಲಯದಿಂದ ಆರಂಭಿಸಲಾಗುವುದು. ದೇವಾಲಯ ತಲುಪಿದ ನಂತರ ರಾಮಚಂದ್ರ ಕಥಾ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರಸಾದ ವಿನಿಯೋಗವಿದೆ. ಭಕ್ತಾದಿಗಳೆಲ್ಲ ಭಾಗವಹಿಸುವಂತೆ ಗೋಣಿಕೊಪ್ಪಲು ಶ್ರೀ ಕೃಷ್ಣ ಭಕ್ತ ವೃಂದದವರು ವಿನಂತಿಸಿಕೊಂಡಿದ್ದಾರೆ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಷೀನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಸಣ್ಣ ಪುಲಿಕೋಟು ಗ್ರಾಮ ಮಂದತಿರಿಕೆ ಭಗವತಿ ಮತ್ತು ಶಾಸ್ತಾವು ದೇವರ ಉತ್ಸವ ಇಂದಿನಿಂದ 13ರವರೆಗೆ ನಡೆಯಲಿದೆ. ಇಂದು ಸಂಜೆ ತಕ್ಕರ ಮನೆಯಿಂದ ಭಂಡಾರ ತಂದು ಅಂದಿ ಬೆಳಕು, 10ರಂದು ಭಾನುವಾರ ಬೆಳಿಗ್ಗೆ ದೇವರ ಬಲಿ, ಮಧ್ಯಾಹ್ನ ಪೂಜೆ, ನಂತರ ತೂಚಂಬಲಿ, 11ರಂದು ಸೋಮವಾರ ಪಟ್ಟಣಿ ಇರುಬೊಳಕು ಅತ್ತು ಪೋರಾಟ ಬೇಡು ಭೂತಬಲಿ, ರಾತ್ರಿ ಶಯನ, 12ರಂದು ಮಧ್ಯಾಹ್ನ ಮಹಾಪೂಜೆ, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಅನ್ನ ಸಂತರ್ಪಣೆ, ಅಪರಾಹ್ನ ದೇವರ ಜಳಕ ನೃತ್ಯ ಬಲಿ, 13ರಂದು ಸಮಾರಾಧನೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ದ್ವಿತೀಯ ಬಾರಿಗೆ ಮಡಿಕೇರಿಯಲ್ಲಿ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೆ. ಏಪ್ರಿಲ್ 13ರಿಂದ 16ರವರೆಗೆ ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಮೇಲೆ 222 ರೂಪಾಯಿಗಳ ಡಿಸ್ಕೌಂಟ್. ಬೆಳ್ಳಿ ಆಭರಣಗಳು ಮತ್ತು ಸಾಮಗ್ರಿಗಳ ಖರೀದಿಯ ಮೇಲೆ ಪ್ರತಿ ಕೆಜಿಗೆ 3,000 ರೂಪಾಯಿಗಳ ರಿಯಾಯಿತಿ. ಪ್ರತಿ ಕ್ಯಾರೆಟ್ ವಜ್ರಾಭರಣಗಳ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ. ಸ್ಥಳ ಕೊಡವ ಸಮಾಜ ಕಲ್ಯಾಣ ಮಂಟಪ ಮಡಿಕೇರಿ. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರುವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂಲಿಂಗ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9990024 9. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿ ಮೇಡಮ್ ಮತ್ತಾಜಿನ. ವನ್ಯಪ್ರಾಣಿ ಮಾನವ ಸಂಘರ್ಷತನ ತಡಪನಿಟ್ಟಲು ಸರ್ಕಾರ 100 ಕೋಟಿ ಉರುಪೆಯ ಪಣತನ ಎಡ್ತು ವೆಚ್ಚಿತು. ಕಾಡಾನೆಯ ನಾಡಕ್ ಬಪ್ಪನ ತಡಪಕ್ಕೆ 600 ಕಿಲೋಮೀಟರ್ ರೈಲ್ವೆ ಕಂಬಿಲಿಂಜ ಬ್ಯಾರಿಕೇಡ್ ಮಾಡುವಂದು ಅರಣ್ಯ ಇಲಾಖೆ ಸಚಿವ ಉಮೇಶ್ ಕತ್ತಿ ಅಣ್ಣಜಿ. ಮಡಿಕೇರಿರ ಅರಣ್ಯ ಭವನದ ನಿನ್ನಂದು ಏರ್ಪಾಡು ಮಾಡಿತಿಂಜ ಮಾನವ ವನ್ಯಜೀವಿ ಸಂಘರ್ಷತರ ಮೀದ ಜನಪ್ರತಿನಿಧಿಯ ಪಿಂಜ ಅದಕ್ಕೆ ಅರ್ಯಡ ಕೂಡು ಕೂಟದ ನಡೆದ ಸಭೆಯಲ್ಲಿ ಕೂಡಿತು. ಇವು ತಕ್ಕ ಪರಂದತ್ತು. ಸ್ವಂತ ಉಪಯೋಗಕ್ಕೆ ಮರ ಕೆತ್ತುವಕ್ಕೆ ಒಪ್ಪಿಗೆ ಕಚೇರಿಲಿಂಜ ಕಚೇರಿಗೆ ಪೋಯಿತು. ರೈತಂಗ ಕಷ್ಟಪಡುವಂಗ ತಹಶೀಲ್ದಾರ್ ಪಿಂಜ ವಲಯ ಅರಣ್ಯ ಅಧಿಕಾರಿಯಡ ಮಟ್ಟದ ಅನುಮತಿ ಕೊಡಪಚಿಡುವಕ್ಕೆ ಕ್ರಮ ಅಡ್ತವಾಂದು ಇವು ಈ ಸಂದರ್ಭದಲ್ಲಿ ಅಣ್ಣಚಿ. ಸಭೆಯಲ್ಲಿ ಜಿಲ್ಲಾರ ಶಾಸಕಂಗ ವಿಧಾನ ಪರಿಷತ್ ಸದಸ್ಯಂಗ ಕರ್ನಾಟಕ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ಮಾಜಿ ಸಚಿವ ಎಂಸಿ ನಾಣಯ್ಯ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಕೂಡು ನನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್ತು. ಭೂ ಮಂಜೂರಾತಿ ನಿಯಮ 1969 ಪೋಲೆ ಸುಮಾರು ಮಾಜಿ ಪಟ್ಟಾಳಕಾರ ಭೂಮಿ ಮಂಜೂರಾತಿಗೆ ಅರ್ಹತೆ ಪಡೆದಿತ್ತು. ಸರ್ಕಾರದ ಅಧಿಸೂಚನೆ ಪೋಲೆ ಸರ್ಕಾರಿ ಜಮೀನು ಮಂಜೂರು ಮಾಡುವ ಕೈಯತ್ತಾಂಗ ವಸತಿ ಯೋಜನೆ ರಡಿಲು ಬಣ್ಣ ನಿವೇಶನ ಅಡ್ತವಕ್ಕೆ ಅವಕಾಶ ಉಂಡು. ಮಾಜಿ ಪಟ್ಟಾಳಕಾರ ಸಂಖ್ಯೆಯೊಡೆ ಜಿಲ್ಲಾಡಳಿತಕ್ಕೆ ಸರಿಯಾದ ಪ್ರಸ್ತಾವನೆಗೆ ಮಾಜಿ ಪಟ್ಟಾಳಕಾರಡಲಿಂಜ ಅರ್ಜಿ ಹಾಕಿತು. ಅರ್ಜಿರ ಜೊತೆಲು ಗುರುತು ಚೀಟಿನ ಅಂಟು ಚೀಟಿತು. ಈ ತಿಂಗಳ ಉಪ್ಪದಂಡ ಒಳಲು ಉಪ್ಪಚಿಡುವಲೊಂದು ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತು. ವೈಲ್ಡ್ ಮಾಸ್ಟರ್ಸ್ ಕೊಡಗು ಇಂಗಡ ಆದನೆಲು ಮಡಿಕೇರಿ ಜನರಲ್ ತಿಮ್ಮಯ್ಯ ಪರಂಬಲು ಏರ್ಪಾಡು ಮಾಡಿತುಳ್ಳ ರಾಷ್ಟೀಯ ಮಟ್ಟದ ಲೆದರ್ ಬಾಲ್ T20 ನಾಕೌಟ್ ಕ್ರಿಕೆಟ್ ಟೂರ್ನಿಗೆ ನಿನ್ನಂದು ಮೊಳಿಯಿಟ್ಟತು. ಕನ್ನಡ ಸಿರಿ ಬಳಗತರ ಆದನೆಲು ಯುಗಾದಿ ನಮ್ಮರ ಮಾರಿಪತ್ ಯುಗಾದಿ ಕವಿಗೋಷ್ಠಿ ಇದೇ 14ರಂದು